ಇದು ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಎಲ್ಲ ನಮ್ಮ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಕೃಷಿ ಅನುಭವದ ಕುರಿತು ಕೊಪ್ಪಳ ತಾಲೂಕು ಲೇಬಗೇರಿ ಗ್ರಾಮದ ಶ್ರೀ ಪ್ರಾಣೇಶ್ ಮೇಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಆನಂತರ ರೈತರಿಗೆ ಸಲಹೆ, ಆನಂತರದಲ್ಲಿ ರೈತಗೀತೆಗಳನ್ನು ಕೇಳುವಿರಿ ವಿವಿಧ ಕಲಾವಿದರ ಧ್ವನಿಯಲ್ಲಿ. ರೈತ ಮಿತ್ರರೇ, ಹಾಗಾದರೆ ಕೇಳೋಣ. ತರಕಾರಿ ಕೃಷಿ ಅನುಭವದ ಕುರಿತು ಕೊಪ್ಪಳ ತಾಲೂಕು ಲೇಬಗೇರಿ ಗ್ರಾಮದ ಶ್ರೀ ಪ್ರಾಣೇಶ್ ಮೇಟಿ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಲೇಬಗೇರಿ ಗ್ರಾಮದ ರೈತರಾಗಿರ್ತಕ್ಕಂತಹ ಪ್ರಾಣೇಶ್ ಮೇಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿ ಇದೆ, ಹೈನುಗಾರಿಕೆ ಇದೆ, ಜೊತೆಗೆ ಕೃಷಿಯಲ್ಲಿ ತರಕಾರಿ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ. ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಪ್ರಾಣೇಶ್ ಅವರೇ. ನಮಸ್ಕಾರ ಸರ್. ಪ್ರಾಣೇಶ್ ಅವರು ಮುಖ್ಯವಾಗಿ ತಮ್ಮ ಕುಟುಂಬ ಕೃಷಿಗೆ ಮೇಲೇ ಅವಲಂಬಿತವಾಗಿದೆ. ಹಾಂ, ಎಷ್ಟು ಎಕರೆ ಭೂಮಿ ಇದೆ ಪ್ರಾಣೇಶ್ ಅವರೇ? ನಮ್ದು ಒಟ್ಟು 9 ಎಕರೆ ಇತ್ತು ಸರ್. ಈಗ ನಾವು 3 ಜನ ಅಂತಂಬ್ರೆ ಬೇರೆ ಇದೆ ಸರ್. ನಮ್ಮ ಹಿರಿಯರಿಗೆ ಬಂದಿರೋದು ನನಗೆ ಬಂದಿರೋದ್ರಿಂದ ಒಂದು ಬೇರೆಯವರೆಲ್ಲ ಹಾಕೊಂಡಿದ್ದೆ ಸರ್. ಒಟ್ಟು 6 ಎಕರೆ ನೀರಾವರಿ ಮಾಡ್ತೀನಿ ಸರ್. 1 ಎಕರೆ ಹೊರವಲ್ಲ ಮಾಡ್ತೀನಿ ಸರ್. 1 ಎಕರೆ ಹೊರವಲ್ಲ ಇದೆ, 6 ಎಕರೆ ನೀರಾವರಿ ಇದೆ. ಆ ನೀರಾವರಿಯಲ್ಲಿ ಏನೇನು ಬೆಳಿತಿದ್ರಿ ನೀವು? ಸಜ್ಜೆ ಬೆಳಿತೀವಿ ಸರ್, ಮೆಕ್ಕೆಜೋಳ ಬೆಳಿತೀವಿ, ತರಕಾರಿ ಬೆಳಿತೀವಿ ಸರ್, ಬೆಂಡೆ, ಆಮೇಲೆ ತುಪ್ಪರಿಕಾಯಿ, ಆಮೇಲೆ ಹೂಕೋಸು, ಎಲೆಕೋಸು ಈ ಥರ ಬೆಳಿತೀವಿ ಸರ್. ತರಕಾರಿ ನಿಮ್ಮ ಗ್ರಾಮದ ಮುಖ್ಯ ಬೆಳೆಗಳು ತರಕಾರಿ, ಯಾಕೆ ಹಿಂಗೆ ಅದು, ಯಾಕೆ ಇಲ್ಲಿ ಹೆಚ್ಚು ತರಕಾರಿಗಳನ್ನ ಯಾಕೆ ಬೆಳಿತಾರೆ? ಕೊಪ್ಪಳ ನಮಗೆ ಹತ್ತಿರ ಆಗುತ್ತಲ್ಲ ಸರ್, ಅದಕ್ಕೋಸ್ಕರ ಎಲ್ಲರೂ ಅದನ್ನೇ ಜಾಸ್ತಿ ಬಳಸ್ತಾರೆ ಸರ್. ಇಲ್ಲಿ ಮಾರ್ಕೆಟ್ ಹತ್ತಿರ ಆಗುತ್ತೆ ಸರ್, 9 ಕಿಲೋಮೀಟರ್ ಆಗುತ್ತೆ ಸರ್ ಕೊಪ್ಪಳ. ಮತ್ತೆ ನಮಗೆ ಸಾರಿಗೆ ಸೌಕರ್ಯ ಚೆನ್ನಾಗಿರೋದ್ರಿಂದ ಹುಬ್ಬಳ್ಳಿಗೆ ನಾವು ಎಷ್ಟೇ ಮಾಲ್ ಬೆಳೆದ್ರು ಹುಬ್ಬಳ್ಳಿಗೆ ಹೋಗುತ್ತೆ ಸರ್ ಎಲ್ಲ ಮಾಲ್. ಅದೊಂದು ಸೌಕರ್ಯ ಇದೆ ಸರ್. ನಾವು ಹೋಗದಿದ್ದರೂ ಅವ್ರ ಗಾಡಿಯವರ ತಾವೇ ಮಾರ್ಕೊಂಡು ಬರ್ತಾರೆ ಸರ್. ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ, ಇಲ್ಲಿಗೆ ಬಂದು ಹಾಕೊಂಡು ಹೋಗ್ತಾರೆ ಸರ್. ಅವರೇ ಬಾಕ್ಸ್ ಕೊಡ್ತಾರೆ, ನಾವು ತುಂಬಿಸ್ಕೊಟ್ರೆ ಅವ್ರು ಹಾಕೊಂಡೋಗಿ, ನಾವು ಹೋಗದಿದ್ದರೂ ಅವರೇ ಮಾರ್ಕೊಂಡು ನಮ್ಗೆ ತಂದು ಪಟ್ಟಿ ಕೊಡ್ತಾರೆ ಸರ್. ಓಹೋ, ಆ ಅನುಕೂಲ ಇದೆ ಸರ್. ನಾವೆಲ್ಲ ಹೋಗ್ಲಿಲ್ಲ ಅಂದ್ರೆ ಅವರೇ ಮಾಡ್ಕೊಂಡು ಬರ್ತಾರೆ. ಆ ಅನುಕೂಲ ಇರೋದ್ರಿಂದ ಎಲ್ಲರೂ ಅದೇನು ಮಾಡ್ತಾರೆ ಸರ್. ಏನೇನು ಬೆಳಿತೀರಿ ತರಕಾರಿಗಳಲ್ಲಿ? ತರಕಾರಿಗಳಲ್ಲಿ ಮುಖ್ಯವಾಗಿ ನಾವು ತುಪ್ಪರಿಕಾಯಿ ಬೆಳಿತೀವಿ ಸರ್, ಬೆಂಡೆ ಬೆಳಿತೀವಿ. ಮುಂಚೆ ಎಲ್ಲ ಬದನೆ ಬೆಳಿತಿದ್ವಿ ಸರ್, ಈಗ ಬಿಟ್ಟಿದ್ದೆ ಸರ್. ಈಗ ಅದನ್ನ ಬೇಡಿಕೆ ಬಹಳ ಕಮ್ಮಿ ಆಗಿದೆ ಸರ್ ಅದಕ್ಕೆ. ಹಂಗಾಗಿ ಬಹುದು ಸರ್, ಅದಕ್ಕೆ ಚರ್ಮ ರೋಗಗಳು, ಆಮೇಲೆ ಏನಾದರೂ ಒಂದು ನಂಜು ಇರುವಂಥ ವ್ಯಕ್ತಿಗಳು ಯಾರು ಸೇವನೆ ಮಾಡಲ್ಲ ಸರ್. ಹೌದು, ಅಲರ್ಜಿ ಜಾಸ್ತಿ. ಅವ್ರೊಬ್ರು ಮನೇಲಿ ಊಟ ಮಾಡಲಿಲ್ಲ ಅಂದ್ರೆ ಅವ್ರ ಮನೇಲಿ ಯಾರು ಮಾಡಲ್ಲ, ಆ ತರ ಆಗ್ಬಿಡ ಸರ್ ಅದು. ಹಾಗಾಗಿ ಅದನ್ನ ಬಿಟ್ಟಿವಿ ಸರ್. ಈಗ ಅದನ್ನ ಬಿಟ್ಟು ಬೆಂಡೆ, ಹೂಕೋಸು ಬೆಳಿತೀವಿ ಸರ್, ಎಲೆಕೋಸು ಬೆಳಿತೀವಿ, ಈ ತರ ತುಪ್ಪರಿಕಾಯಿ, ಟೊಮಾಟೊ ಈ ತರ ಬೆಳಿತೀವಿ ಸರ್. ಎಷ್ಟೆಷ್ಟು ಪ್ರಮಾಣದಲ್ಲಿ ಬೆಳಿತಾ ಇದ್ರ? ಅದು ಒಂದು ಅವ್ನು 1/2 ಎಕರೆ ಹಾಕ್ತೀವಿ ಸರ್ ಜಾಸ್ತಿ. ಒಂದೊಂದು ಬೆಳೆಗೆ 1/2 ಎಕರೆ ಬೆಳೆಸ್ತಾರೆ. ಬೆಂಡಿ 1 ಎಕರೆಗೆ 1-2 ಕಿಲೋ ಬೀಜ ಹೋಗುತ್ತೆ ಸರ್. ಅದು 2 ಕಿಲೋಗಟ್ಟಲೆ ಹಾಕಿದ್ರೆ ಅರಿಯಕ್ಕಾಗಲ್ಲ ಸರ್ ಅದನ್ನು. ಅದು ಯಾಕಂದ್ರೆ ಬಿಡಿಸೋದಕ್ಕೆ ಕೈಗೆ ತೂತ್ ಬಿಡುತ್ತೆ ಸರ್. ಅದನ್ನು ಮುಳ್ಳು ಬಿಡುತ್ತೆ ಸರ್. ಅದಕ್ಕೆ ಯಾರು ಬರಲ್ಲ ಸರ್ ಜನ ಜಾಸ್ತಿ. ಅದನ್ನು ನಾವು ಮನೆಯಲ್ಲಿ ನಾವೇ ಯಾರು ಬರೆದಿದ್ರು ನಾವೇ ಅದನ್ನ ಕಟಾವು ಮಾಡೋ ಸಾಮರ್ಥ್ಯ ಇದ್ರೆ ಮಾರ್ತ ಹಾಕ್ಬೇಕು ಸರ್. ಅದಕ್ಕೆ ಏನಾದರೂ ಬೇರೆ ದಾರಿ ಮಾಡ್ಕೊಳ್ಳಿ ಸರ್, ಕೈಗೆ ಹಾಕೊಳ್ತೀವಿ ಸರ್. ಕವಚಗಳು ಹಾಕೋತೀವಿ, ಆದ್ರೂ ಕೂಡ ಅದ್ರದ್ದು ರಸ ಬಿದ್ದು ಬಿದ್ದು ಊಟ ಆಗುತ್ತೆ ಸರ್. ಊಟ ಮಾಡೋಕ್ಕಾಗಲ್ಲ ಸರ್, ಬಿಸಿ ಮುಟ್ಟಿದ್ರೆ ಕೈ ಸುಡುತ್ತದೆ. ಸುಡುತ್ತೆ ಸರ್, ಆ ತರ ಜಾಸ್ತಿ ಹೀಟ್ ಸರ್ ಅದು. ಅದಕ್ಕೆ ನಾವೇನು ಹಾಕೊಂಡ್ರು ಲಿಮಿಟ್ ಮೀರಿ ಮಾಡಿದ್ರೆ ಆಗಲ್ಲ ಸರ್ ಸರ್. ಹಾಗಾಗಿ ಬೆಂಡೆಯನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದೇ ಒಂದು ಕಿಲೋ ಆದ್ರೆ ಒಂದು ಮೂರು ಜನ ಒಂದು ಅರಿಬೋದು. ತುಪ್ಪಿಕಾಯಿ ಇದು ತುಪ್ಪಿಕಾಯಿ ಆದ್ರೆ ಸರ್ ಎಷ್ಟು ಜಾದ ಜನ ಬರ್ತಾರೆ ಸರ್ ಅದು ಜಾಸ್ತಿ ಹಾಕಲ್ಲ ಸರ್ ನಾವು ಅರ್ಧ ಎಕರೆ ಮೇಲ್ಪಟ್ಟು ಹಾಕಿದ್ರೆ ನಮಗೆ ಅರಿಯಕ್ಕೆ ಇದಾಗುತ್ತೆ ಸರ್ ಮಾರ್ಕೆಟ್ಗೆ ವಜ್ಜಾಗುತ್ತೆ ಸರ್ ಅವ್ರು. ಕಡಿಮೆ ಇದ್ದಷ್ಟು ಒಳ್ಳೆಯದು ಸರ್ ನಿಮಗೆ ಬಿಡಿಸ್ಕೊಂಡು ಮಾರ್ಕೆಟ್ಗೆ ಬೇಗ ತಗೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಜಾಸ್ತಿ ಇದ್ರೆ ಅದು ಬಿಡಿಸೋದ್ರಲ್ಲೇ ಸಮಯ ಹಿಡಿ ಸಮಯ ಆಗುತ್ತೆ ಸರ್. ಆಮೇಲೆ ಕಳೆಗಳು ಜಾಸ್ತಿ ಇರೋದ್ರಕ್ಕೆ ಯಾಕಂದ್ರೆ ಅದ್ರಲ್ಲಿ ಬೆಳೆ ಹೊಡಲ್ರಿ, ಅದಕ್ಕೆ ಗೂಟ ನೆಟ್ಟು ಆಮೇಲೆ ದಾರ ಎಣದ ಹಾಕಿರ್ತೇವೆ ಸರ್ ಅದರಲ್ಲಿ ಕಳೆ ಕೆಸಬೇಕು ಸರ್ ಅದನ್ನ. ಆ ರೀತಿ ಇರೋದ್ರಿಂದ ಇವು ಬೆಂಡಿಗಳಾದ್ರೆ ಸ್ವಲ್ಪ ಸಾಲ ಜಾಸ್ತಿ ಆಗಲ್ಲ ಬಿಟ್ರೆ ಎನಿ ಟೈಮ್ ನಾವು ಹೊಡಿಬೋದು ಸರ್ ಕಳೆ ನಿಯಂತ್ರಣ ಮಾಡಬಹುದು ಸರ್ ಅದಕ್ಕೆ ಖರ್ಚು ಜಾಸ್ತಿ ಬರುತ್ತೆ. ಈಗ ಬದನೆಕಾಯಿ ಬೆಳೆದು ಬಿಟ್ಟಿದ್ದೀರಿ ಬಿಟ್ಟಿದ್ದೆ ಸರ್ ಅಥವಾ ಕಡಿಮೆ ಮಾಡಿದ್ದೀರಾ? ಕಡಿಮೆ ಮಾಡಿದ್ದೀರ? ಇಲ್ಲ ಇಲ್ಲ ಸರ್ ಪೂರಾ ಬಿಟ್ಬಿಟ್ಟಿದ್ದೀರಿ. ಈಗ ಬೆಂಡೆ ಇದೆ, ತುಪ್ಪಿಕಾಯಿ ಇದೆ, ಹೂಕೋಸು ಇದೆ, ಎಲೆಕೋಸು ಇದೆ, ತರಕಾರಿ ಬೆಳಿಬೇಕು ಅನ್ನೋದಾದ್ರೆ ಒಳ್ಳೆಯ ಫಲವತ್ತತೆ ಬರಬೇಕು ಅನ್ನೋದಾದ್ರೆ ಏನೆಲ್ಲ ಕೊಡ್ತೀರಿ? ನಮ್ಮ ದನಗಳು ಹಸುಗಳು ಜಾಸ್ತಿ ಇರೋದ್ರೆ ಈ ಸಮಯದಲ್ಲಿ ನಾವು ಜಾಸ್ತಿ ಗೊಬ್ಬರ ಕೊಡ್ತೀವಿ ಸರ್. ಸಗಣಿ ಗೊಬ್ಬರ ನಾವು ಮಾರೋದಿಲ್ಲ ಸರ್, ನಾವು ಹಾಕ್ತೀವಲ್ಲ ಸರ್ ಅದಕ್ಕೆ ಒಂದು ಒಳ್ಳೆ ನೀರು ಹಿಡಿದಿಟ್ಕೊಳ್ಳೋದು ಶಕ್ತಿ ಬರ್ತದೆ ಸರ್, ಭೂಮಿ ಬಹಳ ಮೃದು ಆಗುತ್ತೆ, ಗೊಬ್ಬರ ಕೂಡ ಕಡಿಮೆ ಕೊಡ್ತೀವಿ ಸರ್. ನಾವು ಗೊಬ್ಬರ ಕಡಿಮೆ ಕೊಟ್ಟರು ಬರೀ ಸಾಲ ಗೊಬ್ಬರ ಗೊಬ್ಬರ ಕೊಟ್ಟರೆ ಸಾಕು ಸರ್. ಮುಖ್ಯವಾಗಿ ಬೇಸಿಕ್ ಆಗಿ ಕೊಟ್ಟಿಗೆ ಗೊಬ್ಬರನೇ ಹೆಚ್ಚು ಕೊಡ್ತಾ ಇರೋದು, ಭೂಮಿ ಅಲ್ಲೇನೆ ಫಲವತ್ತತೆ ಆಗ್ತದೆ. ಎರಡು ವರ್ಷಕ್ಕೆ ಒಂದ್ಸರಿ ಎಲ್ಲ ಹೊಲಕ್ಕ ನಾವು ಮುಟ್ಸು ಸರ್. ನಮ್ಮ ಹೊಲ ಸ್ವಲ್ಪ ಕಡಿಮೆ ಇರೋದ್ರಿಂದ ದನಗಳು ಜಾಸ್ತಿ ಇರೋದ್ರಿಂದ ಅದು ಅನುಕೂಲ ಐತೆ ಸರ್, ಹಂಗಾಗಿ ಅದನ್ನ ಹಾಕ್ತೀವಿ ಸರ್. ಹೈನುಗಾರಿಕೆ ಮಾಡಿದ್ರಿಂದ ಇದಕ್ಕೆ ಉಪಯೋಗ ಆಯ್ತು ಸರ್. ಎತ್ತುಗಳು ಇದಾವ? ಇದೆ ಸರ್, ಎತ್ತುಗಳಿದೆ ಸರ್, ನಾಲ್ಕು ಆಕಳುಗಳು ಎತ್ತುಗಳು ಸೇರಿ ಆರು ದನ ಹಾಕಲ್ಲ ಸರ್, ಕಡಿಮೆ ಮಾಡಿ ಸರ್. ಈಗ ಹೈನುಗಾರಿಕೆಗೆ ಆಕಳ ಮಾಡಿರೋದ್ರಿಂದ ಅವು ತಳಿಗಳು ಜವರಿ ಅಲ್ಲ ಅಲ್ಲ ಸರ್, ಮಿಶ್ರ ತಳಿಗಳು. ಮಿಶ್ರ ತಳಿಗಳು ನಮ್ಮ ವಾತಾವರಣಕ್ಕೆ ಪ್ಯೂರ್ ಹೆಚ್ಚಪ್ಪ ಆದ್ರೆ ಹೊಂದಿಕೊಳ್ಳೋದಿಲ್ಲ ಸರ್, ಅವಕ್ಕೆ ಕೆಚ್ಚಲು ಬಾವು ಅಂತ ಬರುತ್ತೆ, ಆಮೇಲೆ ಅದಕ್ಕೆ ಏನು ನಾನಾ ಥರ ರೋಗಗಳು ಬರ್ತವೆ ಸರ್. ಆತರ ಇರೋದ್ರಿಂದ ನಮ್ಮ ಜವರಿ ಆಕಳುಗಳಿಗೆ ಅವನ್ನ ಕ್ರಾಸ್ ಮಾಡಿಸಿಕೊಂಡು ಅದರಲ್ಲಿ ಹುಟ್ಟಿದಕ್ಕಂತ ಕರುಗಳು ನಮಗೆ ಬರ್ತವೆ ಸರ್, ಹಾಲು ಜಾಸ್ತಿ ಕೊಡ್ತಾವೆ ಸರ್, ಆಮೇಲೆ ನಮ್ಮ ವಾತಾವರಣಕ್ಕೆ ತರ್ಕೊಳ್ತಾವೆ ಟೆಂಪರೇಚರ್. ಈಗ ಕೃಷಿಯಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಬೇಕಾಗ್ತದೆ, ತರಕಾರಿಗೆ ಅಷ್ಟೇನು ಬೇಕಾಗಲ್ಲ, ತರಕಾರಿಗೆ ಜಾಸ್ತಿ ನೀರು ಬೇಕು ಸರ್, ನೀರು ಜಾಸ್ತಿ ಬೇಕಾಗ್ತದೆ, ಅದನ್ನ ಪದೇ ಪದೇ ಹಾಕ್ಬೋದು ಸರ್. ಈಗ ನಾವು ಒಂದು ಹೊಲಕ್ಕೆ ಹಾಕಿದ್ವಲ್ಲ ಒಂದು ಮೂರು ವರ್ಷ ಆಮೇಲೆ ಮೆಕ್ಕೆಜೋಳ ಬೇರೆ ಬೇರೆ ಪೀಕ್ ಆಗ್ತದೆ ಸರ್. ಹಂಗೆ ಅಂದ್ರೆ ತರಕಾರಿನೇ ಕಂಟಿನ್ಯೂ ಆಗಿ ಹಾಕಲ್ಲ ಸರ್, ನಾವು ಯಾಕಂದ್ರೆ ನೀರು ಕಟ್ಟಿರ್ತೀವಿ ಮತ್ತೆ ಅವತ್ತು ಕಾಯಿ ಅರಿಲೇಬೇಕಾಗತ್ತೆ, ಅವ್ರು ತುಳಿದಾಡ್ತೀವಿ ಸರ್, ಜಾಸ್ತಿ ನೆಲನು ಬಿಗಿ ಆಗತ್ತೆ ಸರ್, ನೆಲ ಬಿಗಿ ಆಗತ್ತೆ ಸರ್, ಆಮೇಲೆ ಅದಕ್ಕೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತೀವಲ್ಲ ಸರ್, ಆಗದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಸರ್, ಆಮೇಲೆ ಈಗ ಕುಂದ್ರಲ್ಲ ಸರ್, ಆಮೇಲೆ ಬೇರೆ ಹಾಕಿದ್ರೆ ನಾವು ಒಂದು ವರ್ಷ ಮೆಕ್ಕೆಜೋಳ ಹಾಕಿ ಮತ್ತೆ ಒಂದು ಮೂರು ವರ್ಷ ಬಿಟ್ಟು ಹಾಕಿದ್ಮೇಲೆ ಅವತ್ತು ಚೆನ್ನಾಗಿ ಬರುತ್ತೆ ಸರ್. ಓಹೋ, ಬಿಸಿಲು ತಿನ್ಬೇಕು ಸರ್, ಮೂರು ವರ್ಷದವರೆಗೂ ಅಂತರ ಕಾಪಾಡ್ಕೋಬೇಕು, ಕಾಪಾಡ್ಬೇಕು ಬೇರೆ ಬೇರೆ ಬೆಳೆಗಳನ್ನು ಬೆಳೆದು. ಈ ಹೂಕೋಸುಗೆಲ್ಲ ಬರುತ್ತೆ ಸರ್, ಬೆಂಡೆ ಮಾತ್ರ ಬರಲ್ಲ ಸರ್ ನಮ್ಮ ಅನುಭವದಾಗ. ಸೊ ಈಗ ತರಕಾರಿಗಳಲ್ಲಿ ಯಾವ್ಯಾವ ಬೆಳೆಗಳಿಗೆ ಹೆಚ್ಚು ರೋಗ ಸಮಸ್ಯೆಗಳು ಜಾಸ್ತಿ ಕಾಣುತ್ತೆ? ನಮ್ಮ ಅನುಭವದಲ್ಲಿ ಹೇಳ್ಬೇಕಂದ್ರೆ ಸರ್ ಬದನೆ ಗಿಡಕ್ಕೆ ಜಾಸ್ತಿ ರೋಗಗಳು ಸರ್, ಮಿಕ್ಕಿದ ಬೆಳೆಗಳಿಗೆ ಅಷ್ಟೊಂದು ರೋಗ ಇಲ್ಲರಿ. ಈಗ ತುಪ್ಪರಿಕಾಯಿಗೆ ಜಾಸ್ತಿ ಅದಕ್ಕೆ ಏನು ಶತ್ರು ಅಂದ್ರೆ ಊಜಿನ ಬಹಳ ಶತ್ರು ಸರ್, ಅದಕ್ಕೆ ಊಜಿ ಕಾಯಿ ಮೊಳಕೆ ಇರುವಾಗಲೇ ಅದನ್ನ ಚುಚ್ಚಿ ಬಿಡ್ತಾರೆ ಸರ್, ಕಾಯಿ ವೇಸ್ಟ್ ಆಗಿಬಿಡುತ್ತೆ ತುಪ್ಪರಿಕಾಯಿಗೆ. ತುಪ್ಪರಿಕಾಯಿ ಅದನ್ನೊಂದು ಮೊಹಕ ಬೆಲೆ ಕೊಡ್ತಾರೆ ಸರ್, ಕೆಲವೊಂದು ಇದು ಕೊಡ್ತಾರೆ ರೀ, ಅಂಟು ಕೊಡ್ತಾರೆ, ಅದನ್ನೆಲ್ಲ ನಾವು ಬಳಸಿದ್ರೆ ಸ್ವಲ್ಪ ಅದನ್ನ ಅದು ಕೀಟ ಆಕರ್ಷಣೆಯಿಂದ ಅದು ಕಂಟಿಕೊಂಡು ಸ್ವಲ್ಪ ಕಡಿಮೆ ಆಗುತ್ತೆ ಸರ್, ಅದನ್ನ ಮಾಡ್ತಾರೆ. ಕೆಲವೊಂದ್ಸರಿ ಅನಿವಾರ್ಯ ಬಂದಾಗ ಸ್ಪ್ರೇ ಮಾಡ್ತೇವೆ ಸರ್. ಇಳುವರಿ ಹೇಗೆ ಬರ್ತಾ ಇದೆ ನಿಮ್ಮಲ್ಲಿ ಈಗ? ಚೆನ್ನಾಗಿ ಬರುತ್ತೆ ಸರ್, ನಾವು ಕೊಟ್ಟಿಗೆ ಗೊಬ್ಬರ ಹೇಗೆ ಕೊಡ್ತೀವಿ ಅದ್ರ ಮೇಲೆ ಬರುತ್ತೆ ಸರ್, ಅದನ್ನ ನೋಡ್ಕೊಂತಿದ್ದು ರೋಗಗಳನ್ನ ನಾವು ಹಬ್ಬಕ್ಕೆ ಕೊಡ್ಬಿಡೋದು ಸರ್ ಜಾಸ್ತಿ, ಅದನ್ನ ನೋಡಿ ಆಗಾಗ ನಾವು ಸಂಜೆ ಮುಂದೆ ಬೆಳಗ್ಗೆ ಎಲ್ಲ ಟೈಮ್ ಆಟಾಡ್ತೀವಲ್ಲ ಸರ್, ಇದಕ್ಕೆ ಏನು ಬರ್ತದೆ ಅಂತ ನಾವು ಅಲ್ಲೇ ಗೊತ್ತಾಗ್ಬಿಡ್ತು ಸರ್. ಜಾಸ್ತಿ ಬರೋದೇ ಸೀರ್ ಬರುತ್ತೆ ರೀ, ಬೆಂಡಿಗೆ ಕೆಂಪು ನುಸಿ ಅಂತ ಬರುತ್ತೆ, ಕೀಟ ಬರುತ್ತೆ ರೀ, ಅದೊಂದು ನಿಯಂತ್ರಣ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ ಸರ್. ಅದು ಈ ಕಾಲಾವಧಿ ಎಷ್ಟಿರ್ತದೆ ಈಗ ತುಪ್ಪರಿಕಾಯಿ ಇದಾದ್ರೆ ಎಲ್ಲಿವರೆಗೂ ನಿಮಗೆ ಕಟಾವು ಸಿಗ್ತಾ ಇರ್ತದೆ ಸರ್? ಒಂದು ಮೊದಲು ಹಾಕಿದಾಗ ಆರು ತಿಂಗಳವರೆಗೆ ಹರಿದ್ರೆ ಸರ್ ನಮ್ಮೂರಲ್ಲಿ, ಈಗ ಮೂರು ತಿಂಗಳು ನಾಲ್ಕು ತಿಂಗಳವರೆಗೆ ಬರ್ತಾ ರೀ. ಮತ್ತೆ ಬೇರೆ ಬೆಳೆಗೆ ಹೋಗ್ತಾರೆ? ಬೇರೆ ಬೆಳೆಗೆ ಬರಿ ಸರ್. ಅದು ತೆಗೆದು ಬಿಡ್ತಾರ ಅದನ್ನ? ಇಲ್ರಿ, ಒಂದೊಂದು ಸರಿ ಗೂಟು ಗಟ್ಟಾಗಿದ್ರೆ ಅದೇ ಬೆಳೆಗೆ ನಾವು ಹೋದರ್ಸ ನಾವು ಹಾಕಿವಿ ಸರ್, ಅದರಲ್ಲೇ ಸ್ವರಿ ಬೆಳಿಕೇವ್ರಿ, ಅದು ಚೆನ್ನಾಗಿ ಬಂದ ಸರ್, ಅದ್ರ ಮೂರು ತಿಂಗಳು ಅದನ್ನ ಹರ್ಕೊಂಡು ಆಮೇಲೆ ಅದನ್ನ ಸ್ವರಿ ಬೆಳಿಕೆ ಸರ್, ಅದು ಚೆನ್ನಾಗಿ ಬಂದ ಸ್ವರಕಾಯಿ. ಒಟ್ಟಾರೆ ನಿಮ್ಮ ಪ್ರಕಾರ ತರಕಾರಿ ಬೆಳೆ ಬೆಳೆಯೋದ್ರಿಂದ ಒಂದು ರೈತ ಕುಟುಂಬ ಆರ್ಥಿಕವಾಗಿ ಸದೃಢವಾಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇದೆ ಸರ್, ತುಂಬಾ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಸರ್. ಏನೇ ಅಂದ್ರೆ ಕೆಲವು ಸಾರಿ ಟೊಮಾಟೊಗಳ ರಸ್ತೆ ಸೇರ್ಬಿಡುತ್ತೆ ಸರ್, ಒಂದೊಂದ್ಸರಿ 1200 ಗಟ್ಟಲೆ ಬಾಕ್ಸ್ ಮಾರುತ್ತೆ, ಒಂದೊಂದ್ಸರಿ 5 ರೂಪಾಯಿ ಬಾಕ್ಸ್ ಮಾರುತ್ತೆ. ಈಗ ಖರ್ಚು ಮಾತ್ರ ಅದು 1000 ರೂಪಾಯಿ ಮಾರಿದ್ರು ಅಷ್ಟೇ ಖರ್ಚು ಬರುತ್ತೆ, 5 ರೂಪಾಯಿ ಮಾರಿದ್ರೆ ಅಷ್ಟೇ ಖರ್ಚು ಬರುತ್ತೆ. ಅದ್ರ ರೇಟ್ ಬರಲಿಲ್ಲ ಅಂದ್ರೆ ಅದನ್ನ ನಮ್ಗೆ ಅರಿಯಕ್ಕಾಗಲ್ಲ. ಗಾಡಿ ಕಳ್ಸಕ್ಕ ಒಂದು ಬಾಕ್ಸ್ಗೆ 20 ರೂಪಾಯಿ ಬೇಕು ರೀ, ಕೊಪ್ಪಳಕ್ಕೆ 25 ರೂಪಾಯಿ, ಹಂಗಾಗಿ ಉಳಿಯಗಲ್ರಿ. ಕೆಲವು ಸಾರಿ 1200 ರೂಪಾಯಿ ಮಾರ್ತಾರೆ, ಅವಾಗ ಚೆನ್ನಾಗಿ ಆಗತ್ತೆ ರೀ. ಈ ಮಾರುಕಟ್ಟೆಯ ಬೆಲೆಯ ಸಿಸ್ಟಮ್ ಅನ್ನ ರೈತರು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಕ್ ಆಗಲ್ವಾ? ಹೀಗೆ ಏನ್ ಸಮಸ್ಯೆ ಇದು? ಅದಕ್ಕೆ ಜನಗಳು ಎಲ್ಲ ಒಂದು ಪ್ರತಿಯೊಬ್ಬರು ಈಗ ಮೇಂಟೈನ್ ಮಾಡ್ತಾರೆ ಹಾಕ್ತಾರೆ, ಆದ್ರೆ ಅದ್ರ ಮಾರ್ಕೆಟ್ ಯಾರಿಗೆ ಒಬ್ಬರಿಗೆ ವರ್ಷಕ್ಕೆ ಒಂದು ಸಿಗುತ್ತೆ ಸರ್, ಇಳಕಾಗಲ್ಲ. ಕೆಲವು ಸಾರಿ ಮೀಡಿಯಂ ರೇಟ್ ಸಿಗುತ್ತಾರೆ, 300 ರೂಪಾಯಿ 400 ರೂಪಾಯಿ ಸಿಕ್ಕರೆ ಪರವಾಗಿಲ್ಲ ಅನ್ಸತ್ರಿ. ಒಂದು ಏನಾರು ಮೆಕ್ಕೆಜೋಳ ಬೆಳೆದ ಅನುಭವದಾಗ ಖರ್ಚು ಬರಷ್ಟು ಬರುತ್ತೆ. ನಾವು ದೊಡ್ಡ ಬೆಳೆ ಹಾಕಂದಿರ್ತೀವಿ, ಅವು 4 ತಿಂಗಳು 5 ತಿಂಗಳಿಗೆ ಬರ್ತಾರೆ ರೀ. ಈ ವಾರದಾಗ ವಾರದಾಗ 2 ಸಾರಿ 3 ಸಾರಿ ಹರಿತೀವಲ್ಲ ರೀ, ನಮಗೆ ಮುಖ್ಯ ಬೆಳೆಗಳಿಗೆ ಅನುಕೂಲ ಆಗತ್ತೆ ಸರ್. ತರಕಾರಿ ಇನ್ನೇನಾದ್ರು ನಾವು ನಮ್ಮ ದಿನನಿತ್ಯ ಖರ್ಚುಗಳಿಗೆ, ನಮ್ಮ ಗೊಬ್ಬರಕ್ಕೆ, ನಮ್ಮ ಜೀವನಕ್ಕೆಲ್ಲ ಒಳ್ಳೆ ಸರ್. ಹೈನುಗಾರಿಕೆ ಈ ತರಕಾರಿ ಇವು ರೈತರಿಗೆ ಭಾಳ ಅನುಕೂಲ ಸರ್. ಈಗ ಒಬ್ಬ ಕೃಷಿಕರಿಗೆ ಕೃಷಿ ಇಲಾಖೆ ಆಗಿರ್ಬೋದು, ಈಗ ಇವು ತೋಟಗಾರಿಕೆ ವ್ಯಾಪ್ತಿಗೆ ಬರುತ್ತೆ ತರಕಾರಿ, ನಿಮಗೆ ತೋಟಗಾರಿಕೆ ಇಲಾಖೆಯಿಂದ ಯಾವ ರೀತಿ ಸಹಾಯ ಸಿಗ್ತದೆ ಇದರಲ್ಲಿ? ಇಲ್ಲ ಸರ್, ಕೆಲವು ಸಾರಿ ಮಳೆ ಜಾಸ್ತಿ ಆದಾಗ ನಾವು ಅದನ್ನ ಬೆಳೆ ತುಂಬಿಸಿದ್ರೆ ಅದು ಮಳೆ ಆಧಾರಿತ ಸರ್. ನಮ್ಗೆ ಇಲ್ಲಿ ಈ ಭಾಗದಾಗ ಏನಾದ್ರು ಮಳೆ ಆಗಿ ಕೆಟ್ಟ ಅಂದ್ರೆ ಬರುತ್ತೆ ಸರ್, ಕೆಲವೊಂದು ಬೆಳೆ ಬರೋದಲ್ರಿ, ಆ ಥರ ಆಗುತ್ತೆ ಸರ್. ಅದಕ್ಕೆ ನಾವು ವರ್ಷ ಈಗ PM ಇದು ಕಿಸಾನ್ ಯೋಜನೆ ಅಂತ ಬಂದಿರ್ತಾರೆ ಸರ್, ಅದು ಬೆಳೆ ವಿಮೆ ಅದನ್ನ ಮಾಡ್ತೇವೆ ಸರ್, ವರ್ಷ ವರ್ಷ ಮಾಡ್ತೀವಿ. ಕೆಲವು ಸಾರಿ ಬರುತ್ತೆ, ಕೆಲವು ಸಾರಿ ಬರಲ್ಲ ಸರ್. ಅದೊಂದು ಅನುಕೂಲ ಸರ್. ಸೊ ಇದು ಒಂದು ವಿಮೆ ಆಯಿತು, ವಿಮೆ ಅಲ್ಲದೇ ತೋಟಗಾರಿಕೆ ಇಲಾಖೆಯಿಂದ ಬೇರೆ ಏನಾದರೂ ಪ್ರೋತ್ಸಾಹ ಧನ ಸಿಗ್ತಾ ಇದೆಯಾ? ಇಲ್ಲ ಸರ್, ಆ ಥರ ಏನಿಲ್ಲ. ತರಕಾರಿ ಬೆಳೆಗಳಿಗೆ ಇಲ್ಲ ಸರ್. ತೋಟಗಾರಿಕೆ ಬೆಳೆಗಳಲ್ಲಿ ಬೇರೆ ಏನು ಹಣ್ಣಿನ ಫಲಗಳು ಹಾಕ್ತಿದ್ರ? ಇಲ್ಲ ಸರ್, ಆ ಥರ ಏನು ಹಾಕಿಲ್ಲ ಸರ್. ಹೊಲ ಕಡಿಮೆ ಇರೋದ್ರಿಂದ ನಾವು ಹಾಕಿಲ್ಲ ಸರ್. ಕೆಲವರೆಲ್ಲ ಹಾಕ್ತಾರೆ, ಪಪ್ಪಾಯಿ ತುಂಬ ಬೆಳೀತಾ ಇದಾರೆ ಈಗ ನಮ್ಮೂರಲ್ಲಿ. ನಮ್ಮೂರಲ್ಲಿ ಇದ್ದಿಲ್ಲ ಸರ್, 2 ವರ್ಷದಿಂದ ಈ ಜನ ಭಾಳ ಜನ ಆಗ್ತದೆ. ಒಳ್ಳೆ ಡಾಕ್ಟರ್ ಸರ್. ಈಗ ಒಬ್ಬ ರೈತರು ಸುಸ್ಥಿರವಾಗಿರ್ತಕ್ಕಂಥ ಕೃಷಿಯನ್ನು ಮಾಡಬೇಕು ಅನ್ನೋದಾದರೆ ಮಣ್ಣಿನ ಫಲವತ್ತತೆಯನ್ನು ಸರಿಯಾಗಿ ಕಾಪಾಡಿಕೊಂಡು ಹೋಗ್ಬೇಕು. ಸಕಾಲಕ್ಕೆ ಮಣ್ಣು ಪರೀಕ್ಷೆ ಮಾಡಿಸೋದು, ಅದರಲ್ಲಿ ಏನೆಲ್ಲ ಕೊರತೆ ಇದೆ, ಏನು ಹೆಚ್ಚಳ ಆಗಿದೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಇದನ್ನು ಮಾಡ್ತಿದ್ರೆ ಮಣ್ಣು ಪರೀಕ್ಷೆ ಮಾಡಿಸೋದೆಲ್ಲ ಮಾಡಿದ್ರೆ ಮಾಡಿ ಸರ್, ಕೆಲವು ಊರಲ್ಲಿ ಎಲ್ಲ ಬಂದು ಗಾಡಿ ಬರ್ತದೆ ಸರ್ ಕೃಷಿ ಇಲಾಖೆಯಿಂದ, ಅವಾಗೆಲ್ಲ ಜನ ಮಾಡಿಸಿದ್ರು. ಏನ್ ಖಾತ್ರಿ ಸರ್, ನಾವು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಡ್ತೀವಲ್ಲ ಸರ್, ಆ ಪ್ರಾಬ್ಲಮ್ ಏನು ಬಂದಿಲ್ಲ ಸರ್? ನಿಮ್ಗೆ ಆ ಥರ ಸಮಸ್ಯೆ ಬಂದಿಲ್ಲ ಸರ್? ಬರೀ ಯೂರಿಯಾ ಕೆಲವ್ರು ಏನ್ ಮಾಡ್ತಾರೆ ಸರ್, ಸಮಗ್ರವಾಗಿ ಗೊಬ್ಬರ ಬಳಸೋದಿಲ್ಲ ಅಂತ ಬರೀ ಯೂರಿಯಾನೇ ಕೊಡ್ತಾರೆ. ಆದ್ರಿಂದ ಮೆಕ್ಕೆಜೋಳಕ್ಕ ರೋಗ ಬರ್ತಾರೆ. ಈಗ 2.5 ತಿಂಗಳಿಗೆ ಒಣಗಿ ಹೋಗ್ತಾರೆ ಕೆಲವೊಂದು ಹೊಲಗಳು. ನೋಡಿ ಸರ್, ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಲ್ಲ ಸರ್, ಬ್ಯಾಲೆನ್ಸ್ ಮಾಡ್ತೀವಿ ಬೆಳೆಗಳನ್ನ. ಆದ್ರೆ 1 ವರ್ಷ ಏನಾದ್ರು ರೋಗ ಕಾಣಿಸಿಕೊಳ್ತಾ 3 ವರ್ಷ ಬಿಡ್ತೀವಿ ಸರ್. ನಾವು ಇದನ್ನ ಅಂತರ ಕಾಪಾಡ್ಕೊಂಡು ಮೆಕ್ಕೆಜೋಳಕ್ಕೆ ಸತು ಬೇಕು ಸರ್ ಹೊಲ ಬಹಳ. ಅದಕ್ಕೆ ನಾವು ಕೊಟ್ರೆ ನಾವು ಹೇಗೆ ನಾವು ಕಲರ್ ಚೇಂಜ್ ಮಾಡಿ ಹಾಕ್ತಿವಿ ಆ ತರ ಮೆಕ್ಕೆಜೋಳ. ಅಂದ್ರೆ ಒಬ್ಬ ರೈತರು ನಿಜವಾಗಿಯೂ ಜಾಣರಾದ್ರೆ, ಅಂದ್ರೆ ಒಂದೇ ರೀತಿಯ ಬೆಳೆಗಳನ್ನ ಕಂಟಿನ್ಯೂ 3-4 ವರ್ಷ ಬೆಳೆಯದೆ ಒಂದ್ 3 ವರ್ಷ ಗ್ಯಾಪ್ ಮಾಡಿಕೊಂಡು ಬೇರೆ ಬೆಳೆಯನ್ನು ಬೆಳೆದು ನಂತರದಲ್ಲಿ ತರಕಾರಿ ಬೆಳೆದ್ರೆ ಉಪಯೋಗ ಆಗುತ್ತೆ, ಬೇರೆ ಬೆಳೆಗೂ ಉಪಯೋಗ ಆಗುತ್ತೆ. ಓಹೋ, ಜೊತೆಗೆ ನೀವು ಹೇಳಿದ ಪ್ರಕಾರ ಕೊಟ್ಟಿಗೆ ಗೊಬ್ಬರವನ್ನೇ ಹೆಚ್ಚು ಹೇರಳವಾಗಿ ಬಳಸಬೇಕು. ಹಾಗಾದ್ರೆ ರೋಗದ ಬಾಧೆನೂ ಕಡಿಮೆ ಇರುತ್ತೆ ಸರ್. ಅದಕ್ಕೆ ಅದು ಮೊಳಕೆಯಲ್ಲೇ ನಮ್ಗೆ ಗೊತ್ತಾಗುತ್ತೆ ಸರ್ ಇದು ದಷ್ಟಪಟ್ಟವಾಗಿ ಬೆಳೆದು. ನಿಮ್ಮ ಭೂಮಿ ಎಂಥದ್ದು, ಎರೆ ಮಣ್ಣ ಅಥವಾ ಮಸಾರಿದ? ಮಸಾರಿ ಸರ್, ಮರಳು ಮಿಶ್ರಿತ ಕೆಂಪು ಮಣ್ಣು, ಬಿಳಿ ಮಣ್ಣು, ಈ ಥರ. ನಿಮ್ಮ ಈ ಕ್ಲೈಮೇಟ್ಗೆ, ಅಂದರೆ ಈ ನಿಮ್ಮ ಲೇಬಗೇರಿ ಕೊಪ್ಪಳ ಜಿಲ್ಲೆ ಈ ಭಾಗದಲ್ಲಿ ಕ್ಲೈಮೇಟ್ ಹೇಗಿರ್ತದೆ? ಕ್ಲೈಮೇಟ್ ಬಿಸಿಲು ಜಾಸ್ತಿ ಸರ್ ಇಲ್ಲಿ, ಬಿಸಿಲು ಜಾಸ್ತಿ. ಈಗ 1-2 ವರ್ಷ ಮಳೆ ಚೆನ್ನಾಗಾಗಿದೆ ಸರ್. ಮೊದಲೆಲ್ಲ ಮಳೆನೇ ಇದ್ದಿಲ್ಲ, ನೀರೆಲ್ಲ ಮಳೆ ಆದರೆ ಚೆನ್ನಾಗಿದೆ, ನೀರು ಬೋರ್ವೆಲ್ ರಿಚಾರ್ಜ್ ಹಾಕೋ ಸರ್. ಕೆಲವು ಸರ್ ನೀರೇ ಇರೋದಿಲ್ಲ, ಆ ಥರ ಪ್ರಾಬ್ಲಮ್ ಆಗಿದೆ ಸರ್. ಅಲ್ಲ, ಈಗೇನೋ ನಮ್ಮೂರು ಕೆರೆಗೆ ಒಂದು ಯಾವ್ದು ನೀರು ತಂದು ಬಿಡ್ತೇವೆ ಅಂತಂದು ಎಲ್ಲ ವ್ಯವಸ್ಥೆ ಮಾಡಿರಿ ಸರ್. ಅದು ನೀರು ಬಂತಂದ್ರೆ ನಮ್ಮೂರಿಗೆ ಭಾಳ ಅನುಕೂಲ. ಅದು ಕೆರೆ, ಅದು ಇದೇ ಕೆರೆ ಸರ್, ಕೆರೆದು ನಮ್ಮೂರು. ಕೆರೆಗೆ ಹೆಸರು ಏನದು, ಏನಂತ ಕರಿತಾರೆ? ಲೇಬಗಿರಿ ಕೆರೆ ಅಂತಾರೆ, ಲೇಬಗಿರಿ ಕೆರೆ ಅಂತ ಕರೀತಾರೆ. ಹಳೆಯದ ಇತ್ತೀಚೆಗೆ? ಅದು ಹಳೆ ಸರ್, ತುಂಬಾ ಹಳೆ ಕೆರೆ. 3 ವರ್ಷದ ಹಿಂದೆನೆ ಚಿಕ್ಕವರಿದ್ದೆ, ಅವ್ರಲ್ಲಿದ್ದ ನಾನು ನೋಡಿದ್ರು, ಈಗ ಮಿರಿಯರ್ ನೋಡ್ತಾರಲ್ರಿ, ಅವ್ರದ್ದೇನೆ ಸರ್. ನೀರು ಯಾವಾಗಲೂ ಇರ್ತದೆ? ಇಲ್ಲ ಸರ್, ಹೋದ ವರ್ಷ ಇದ್ದಿಲ್ಲರಿ, ಈ ಹೋದ ವರ್ಷ ಮಳೆ ಚೆನ್ನಾಗೈತೆ, ಆವಾಗಿಂದ ನೀರು ಅದಾವ್ರಿ ಸರ್. ಈ ಕೆರೆಗೆ ನೀರು ತರಬೇಕು ಅಂತ ಪ್ರಯತ್ನ ನಡೆದಿದೆ ಸರ್. ಎಲ್ಲಿಂದ ಪೈಪ್ ಹಾಕಿದ? ಎಲ್ಲಿದೆ ಅದು, ಎಲ್ಲಿಂದ ಬರ್ತ ಗೊತ್ತಿಲ್ಲ ಸರ್. ಅಲ್ಲಿ ಎಲ್ಲ ಪೈಪ್ ಹಾಕ್ಯಾರ್ರಿ, ಅದು ಕೃಷ್ಣ ಇದು ಹಿರಿಯಾಳದಿಂದ ತರ್ತಾರ ಅಂತ ಕೇಳಿದೆ ಸರ್. ನಾವು ಹಿರಿಯಾಳ ಯೋಜನೆಯಿಂದ ಕೆರೆ ತುಂಬಿತು ಅಂದ್ರೆ ನಿಮ್ಗೆ ಇಲ್ಲಿ ಅಂತರ್ಜಲ ಎಲ್ಲ ಚೆನ್ನಾಗಿ ನಮ್ಮೂರು ಕೆರೆ ತುಂಬಿತು ಅಂದ್ರೆ ಸರ್, ನಮ್ಮೂರು ಒಂದೇ ಅಲ್ಲ ಸರ್, ಕಾಮನೂರು, ಗಬ್ಬೂರು, ಸಂಗಾಪುರ, ನಮ್ಮೂರು ಎಲ್ಲ ಅಂತರ್ಜಲಕ್ಕೆ ಬಹಳ ಇದೆ ಸರ್. ಅಂತರ್ಜಲಕ್ಕೆ ಬಹಳ ನಮ್ಮೂರು ಕ್ಯಾರಿ ತುಂಬ ಅಲ್ಲೆಲ್ಲ ಅವರು ಪರಸ್ಪರಲ್ಲ ಕೇಳ್ತಿರ್ತಾರೆ, ನಿಮ್ಮೂರು ಕ್ಯಾರಿ ತುಂಬಿದ್ರೆ ನಮ್ಗೆ ನೀರು ಬರ, ನೀರಿನ ಚಿಂತೆ ಇಲ್ಲ, ನೀರಿನ ಬರನೇ ಇಲ್ಲ ಸರ್. ಲೇಬಗೆರೆ ಕೆರೆ ತುಂಬಿರೋದು ನೋಡ್ತಾ ಇರ್ಬೇಕು. ಇದು ತುಂಬದೆ ಒಣಗಿದ್ದು ಉಂಟಾ? ಒಣಗಿದೆ ಸರ್, ಒಂದು ಹೋದ್ರೆ ಇದರಿಂದ ನೀರು ಇದ್ದಿಲ್ಲ ಸರ್. ಇದ್ದಿಲ್ಲ, ಅವಾಗೆಲ್ಲ ನೀರು ಕಡಿಮೆ ಆಗ್ಬಿಟ್ಟು ಸರ್. ನಮ್ದೆಲ್ಲ 60 ಅಡಿಗೆ ನೀರು ಸರ್, ಇವು ಒಂದು ಹಳ್ಳ ಬಂದ್ರೆ ನೀರು ಹೊಳ್ತಾವ್ರಿ. ಈ ಕೆರೆ ತುಂಬಿತಲ್ಲ ಸರ್, ಇನ್ನೊಂದು ವರ್ಷ ಒಟ್ಟು ನಡಿತಾವ್ರಿ. ಆಮೇಲೆ ಮಳೆ ಆಗ್ಲಿಲ್ಲ ಅಂದ್ರೆ ಆಯ್ತು, ಕಡಿಮೆ ಒಟ್ಟು ಕೆರೆ ತುಂಬಿದ್ರು. ಒಂದು ವರ್ಷದ ಅವಧಿ ಎರಡು ಬೆಳೆ ತಗೋಬೋದಾ? ಎರಡು ಬೆಳೆ ತಗೋಬೋದು, ಎರಡು ವರ್ಷ ಬರುತ್ತೆ ಸರ್. ಒಂದು ಸರಿ ಕೆರೆ ತುಂಬಿದ್ರೆ ಎರಡು ವರ್ಷ ನಡಿತೇವೆ ಸರ್. ಎಲ್ಲ ಒಟ್ಟು ಏನಂದ್ರೆ ವರ್ಷ ವರ್ಷ ಮಳೆ ಚೆನ್ನಾಗಿ ಚೆನ್ನಾಗಿ ಸರ್, ಹಳ್ಳ ಅರಿಬೇಕು ಸರ್, ಹಳ್ಳ ಅರಿದ್ರೆ ಬರುತ್ತೆ ಸರ್. ಜೊತೆಗೆ ಪ್ರಾಣೇಶ್ ಮೇಟಿಯವರು, ಈ ಕೃಷಿ ಅಲ್ಲದೇ ನೀವು ಒಂದಿಷ್ಟು ಬಯಲಾಟದ ಪಾತ್ರಧಾರಿಗಳು ಹೌದು ಅಂತ ಕೇಳಿದೆ ನಾನು. ನಿಮ್ಮೂರಲ್ಲಿ ಬಯಲಾಟಕ್ಕಲ್ಲೇ ತುಂಬ ದೊಡ್ಡ ಮಟ್ಟದಲ್ಲಿ ಉಳ್ಕೊಂಡು ಬಂದಿದೆ ಅಂತ. ಇದರ ಅಂದರೆ ನೀವು ಈ ಬಯಲಾಟಕ್ಕೆ ಪ್ರವೇಶ ಮಾಡಿದ್ದು ಹೇಗೆ, ಈ ಕಲೆಯಲ್ಲಿ ಮುಂದುವರಿತಾ ಇರೋದು ಹೇಗೆ ಅಂತ? ನಾನು ಚಿಕ್ಕರಿರುವಾಗ ನಮ್ಮ ತಾತವ್ರ ಪಾತ್ರ ಮಾಡಿದ್ ನೋಡಿದ್ ಸರ್, ರಾಮನ್ ಪಾತ್ರ. ನಿಮ್ ತಾತವ್ರ ಅಂದ್ರೆ ನಿಮ್ ಕುಟುಂಬದಲ್ಲೇ ಬಯಲಾಟದ ಕಲಾವಿದರು? ನಮ್ಮ ತಾಯಿ ಇದವ್ರಿ, ನಮ್ಮ ತಾಯಿ ಎಣ್ಣಚ್ ಅಂತೀವಲ್ಲ ಸರ್, ಅವ್ರ ಪಾತ್ರ ಮಾಡ್ತಿದ್ರಲ್ಲ. ನಾ ದೊಡ್ಡವನಾದ್ಮೇಲೆ ಆ ಪಾತ್ರ ಮಾಡ್ಬೇಕಂತ ನನ್ನ ಕನಸಾಗಿತ್ತು ಸರ್. ಯಾವ ಪಾತ್ರ ಮಾಡ್ತಿದ್ರು ಅವರು? ರಾಮನ್ ಪಾತ್ರ ಮಾಡ್ತಿದ್ರು. ರಾಮನ್ ಪಾತ್ರ ಮಾಡ್ತಿದ್ರು. ಆಮೇಲೆ ನಾವು ಕುರಿ ಕಾಯ್ತೀವಿ ಸರ್, ಅನ್ನ ನಾವು ಸಾಲಿ ಜಾಸ್ತಿ ಹೋಗಿಲ್ಲ ಸರ್. ಕುರಿ ಕಾಯ್ಬೇಕಾದ್ರೆ ನಮ್ಮ ಹುಡುಗ ಒಬ್ಬ ದೋಸ್ತ, ಏ ನಮ್ಮ ಯುವಕರೆಲ್ಲ ಸೇರ್ಕೊಂಡು ಒಂದು ನಾಟಕ ಆಡೋಣ ಅಂತಾರೆ. ನಾಟಕ ಬೇಡ, ನಾವು ಬಯಲಾಟದ ಬಗ್ಗೆ ಆಸಕ್ತಿ ಜಾಸ್ತಿ ಐತೆ ನನಗೆ, ಬಯಲಾಟ ಮಾಡೋಣ ಅಂತ ಹೇಳಿದ್ರು. ಅಲ್ಲಿಂದ ಒಂದು 8 ವರ್ಷದಿಂದ ಆಡಿದ್ರು ಸರ್ ನಮ್ಮೂರಾಗ. ಇವರ ದೊಡ್ಡರ ನಾವು ಆಡಿದ್ದ ಸ್ವಲ್ಪ ನೆನಪಿತ್ತು ಸರ್ ಅವರು. ಆಮೇಲೆ ಯಾರ ಮನೆಯಲ್ಲಿ ಬುಕ್ ಇರ್ತೈತೆ ಅವರೆಲ್ಲ ಪರಿಚಯ ಮಾಡ್ಬೇಕಂತ ಅವ್ರ ಮನೆಗೆ ಹೋಗ್ತಿದ್ವಿ. ಅವರು ಹಿರಿಯರು, ಅವ್ರ ಮಾಸ್ತರ್ ರೀ. ಅವ್ರ ಮನೆಗೆ ಹೋದಾಗ್ರೆ ಅವರು ನಮ್ಮನ್ನು ನೋಡಿ, ಇವ್ರೇನು ಆಡ್ತಾರಪ್ಪ ಅಂತೇಳಿ, ಒಂದು 2 ಸರ್ ಒಂದು ರಾಗ ಸರ್ ಅಡಾಡ್ಸ್ತೇವೆ ಸರ್, ನಿಮ್ಗೆ ಬುಕ್ಕ ಕೊಡ್ಬೇಕಲ್ಲ, ನಾಳೆ ಬರ್ರಿ, ಅಲ್ಲಿ ಐತಿ ಇಲ್ಲೇ ಐತಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ತಗೊಂಡು ಎಲ್ಲಿ ಹರಿದು ಬಿಡ್ತೀವಿ ಅನ್ನೋದು ಭಯ ಸರ್. ಹಸ್ತಪ್ರತಿಗಳು ಅವು ಭಾಳ, ಅವು ಈಗ ಇರೋದೇ ಕಷ್ಟ ಸರ್. ಅದನ್ನು ತಗೊಂಡು ಏನು ಮಾಡ್ತಾರೆ ಅಂತ ಅವ್ರಿಗೆ ಭಯ ಆಯ್ತು. ನಾವು ಬಿಡದೆ ನಾವು 15 ದಿನಗಟ್ಟಲೆ ತಿಂಗಳಗಟ್ಟಲೆ ಅಡ್ಡಾಡ್ಬಿಟ್ಟಲ್ಲ, ಅವ್ರು ಕಾಟ ತಾಳಾರದೆ ಕೊಟ್ರು ಸರ್. ನಿಮ್ಗೆ ಆಸಕ್ತಿ ಇದೆ ಅಂತ ಗೊತ್ತಾದ್ಮೇಲೆ ಕೊಟ್ರು? ನಾನು ಅಲ್ಲ, ನೀವು ಆಲ್ರೆಡಿ ಇದ್ದೀರಾ, ರಾಮನ್ ಪಾತ್ರ ಕೂಡ ಒಪ್ಕೊಂಡ್ರ? ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್, ನಮ್ಗೆ ಪಾತ್ರ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಅದು ಯಾರು ಯಾವ ಪಾತ್ರ ಕೊಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಅದೆಲ್ಲ ಒಂದು ಏನೋ ಒಂದು ಪ್ರೇರಣೆಯಿಂದ ಬಂತು ಸರ್. ನಾನು ರಾಮನ್ ಪಾತ್ರ ಮಾಡ್ಬೇಕಂತ ಆಸೆ ಇಟ್ಟು ಆ ಪಾತ್ರ ಚಲೋ ಮಾಡಿದ್ರೆ, ಇವರು ನಮ್ಮ ಹಿರಿಯರು ಅದರಲ್ಲಿ ಕರೆದು ನನಗೆ ಒಂದು ಸಾಲು ಓದಿದ್ರು, ಬರಪ್ಪ ನೀನು ಇಷ್ಟು ಆಸೆ ಪಡ್ತೀಯಲ್ಲ, ಇದ್ರಾಗ ಒಂದು ಸಾಲು ಓದೋ ಮಾತಿನಂತ. ಅದು ನನ್ನ ಕಾಕತಾಳೀಯವಾಗಿ ರಾವಣ ಪಾತ್ರದ್ದೇ ಒಂದು ಸಾಲು ಓದಿದ್ರು ಅವರು. ರಾವಣ ಪಾತ್ರ ಮಾಡ್ಬೇಕಂತ ತಲೆಗಲ್ಲ ಸರ್, ಆ ಓದಿಸಿದ್ರು. ಆಮೇಲೆ ಅದನ್ನ ಹಿಂದಕ್ಕೆ ನಮಗಿಂತ ಹಿರಿಯರು ಒಬ್ರು ರಾಮ ಪಾತ್ರ ಮಾಡಿದ್ರು, ನಮ್ಮ ತಂದೆ ನಮ್ಮ ಮಜರ್ ತಿರ್ಕೊಂಡ ಮೇಲೆ ಅವ್ರು ಬಂದು, ನಾ ರಾಮಚಂದ್ರ ಪಾತ್ರ ಮಾಡ್ತೀನಿ, ನೀವು ಉಳಿಕಿದ್ದೆಲ್ಲ ನೀವು ಬೇರೆ ಮಾಡ್ರಿ ಅಂತ ಹೇಳಿದ್ರು. ಮಾಡಿದಾಗ ನಾವು ರಾವಣ ಪಾತ್ರ ಮಾಡಿದ ಒಬ್ಬರು ಹಿರಿಯರ ಹತ್ರ ಹೋದಿವ್ರಿ, ಅವರು ಚಿಕ್ಕ ಹುಡುಗರ ಜೊತೆ ಮಾಡಕ್ಕೆ ನಾಚ್ಕೊಂಡು ನಾ ಮಾಡಲ್ಲ ಅಂತ ಹೇಳಿದ್ರು. ಅವಾಗ ನಮ್ಮ ಹುಡುಗರೆಲ್ಲ ಜೊತೆ ಇದ್ದಾರಲ್ಲ, ನೀವು ರಾವಣ ಪಾತ್ರ ಮಾಡಿಬಿಡು, ನಾವು ಮಿಕ್ಕಿದ್ದೆಲ್ಲ ನಾವು ಏನಾದ್ರು ಮಾಡೋಣ ಅಂದ್ರೆ. ಹಂಗಾಗಿ ರಾವಣ ಪಾತ್ರ ತಗೊಂಡ್ ಸರ್, ನಾವು ರಾವಣ ಪಾತ್ರ ತಗೊಂಡು ರಾಮ ಆಗ್ಬೇಕಂತ ಬಂದು ರಾವಣ ಆಗ್ಬಿಟ್ರಿ ನೀವು. ರಾವಣ ಆಗ್ಬಿಟ್ರಿ. ಇವತ್ತಿಗೂ ಆ ಪಾತ್ರಕ್ಕೆ ನೀವು ಹೆಸರುವಾಸಿ ಇಲ್ಲಿ? ಇಲ್ಲ ಸರ್, ನಮ್ಗೆ ಹಿರಿಯರು ಜಾಡಿ ಹಿಡ್ಸಿರ್ ಸರ್. ಆ ಹಿರಿಯ ಪಾತ್ರಧಾರಿಗಳಿದ್ರಲ್ರಿ, ಅವರು ಬಂದು ನಾವು ತಪ್ಪು ಹೇಳಿದ್ರೆ ಅವ್ರು ನಾವು ಇಲ್ಲಿ ಇಲ್ಲಿ ಮಾತು ಹೇಳಿದ್ರೆ ಅವ್ರು ಎಲ್ಲಿ ಕುತ್ಕೊಂಡ್ರು, ಏ ಈ ತರ ಅಲ್ಲ, ಅವ್ನು ಈ ತರ ಹೇಳ್ಬೇಕಂತ ಅಲ್ಲಿ ಕುತ್ಕೊಂಡು ಹೇಳಿ ತಿದ್ದಿದ್ರು ಸರ್. ಅವ್ರು ತಿದ್ದಿದ್ದನ್ನೆಲ್ಲ ನಾವು ಕಲ್ಕೊಂಡು ಅದನ್ನ ತಿದ್ದಿಕೊಂಡು ನಮ್ಮದಿಂದ ಸ್ವಲ್ಪ ಸೇರಿಸ್ಕೊಂಡು ಈಗ ಓದ್ ಒಕ್ಕಲು ಬುದ್ಧಿ ಮುಕ್ಕಲು ಅಂತ ಹೇಳ್ತಾರೆ ಸರ್, ಅನುಭವದ ಮುಖಾಂತರ ನಾವು ಸ್ವಲ್ಪ ಬೆಳೆಸ್ಕೊಂಡಿವಿ ಸರ್. ಆದರೂ ರಾವಣನ ಪಾತ್ರ ತುಂಬ ಚೆನ್ನಾಗಿ ನಿಭಾಯಿಸ್ತೀರ ಅಂತ ನಿಮ್ಮ ಗ್ರಾಮದವರೆಲ್ಲ ಹೇಳ್ತಾರೆ. ಏನು ವಿಶೇಷ ಅದನ್ನ ಅಷ್ಟೊಂದು ಆಸ್ಥೆಯಿಂದ ಆ ಪಾತ್ರವನ್ನು ಅಭಿನಯಿಸುವ ಗುಟ್ಟು ಏನು ಅಂತ? ಏನಿಲ್ಲ ಸರ್, ಅದರದ್ದು ಶಬ್ದ ಸಾಹಿತ್ಯ ಅರ್ಥ ಆಗುತ್ತೆ ಸರ್. ಅದಕ್ಕೆ ನಾವು ನಾವಾಗಿರಬಾರ್ದು, ನಾವು ಬಣ್ಣ ಹಚ್ಕೊಂಡ ಮೇಲೆ ನಾವು ರಾವಣ ಆಗಿರ್ಬೇಕು. ಒಂದು ಸನ್ನಿವೇಶದ ಯಾವ್ದಾದ್ರು ಮಾತು ಹೇಳಕ್ಕಾಗುತ್ತೆ? ಆಗುತ್ತೆ ಸರ್, ಹೇಳಿ. ಸಭಾ ಮಾತನ್ನು ಹೇಳ್ಬೋದು. ಒಂದ ರಾಮಾಂಕಿತ ಮಾತು ಹೇಳ್ಬಿಡ್ತೀನಿ, ಬಹಳ ದೊಡ್ಡದಾಗತ್ತ. ಒಂದು ದೊಡ್ಡದೇ ಹೇಳಿ, ಒಂದು 2-1 ನಿಮಿಷದಾದ್ರೂ ಹೇಳಿ ಅಂತಂದ್ರೆ. ನಾವು ಪೀಠಕ್ಕೆ ಕೂತ್ಕೊಂಡಿರ್ತೀವಿ ಸರ್, ಸಾರಥಿ ಪಾತ್ರದವರು ಬಂದು ಕೇಳ್ತಾರೆ. ಕೇಳಿದಾಗ ಬಳಿರೈಯಲೈ ಮಾನವ ಚಾಟ್ ಚಾಟ್ ಚಡಲ್ಲೆಂದು ಚಡಾಳಿಸುವ ವದನ ವಿಸ್ಫುರಣ ಕಿರಣ ಧಗ್ ಧಗಲ್ ದಿಗಲ್ ಬಿಗಿಲ್ಲೆಂದು ಬಿಗಿಸುವ ಚಟ್ ಚಟಾಸ್ಫಟ ಉತ್ಕಟ ಜ್ವಾಲ ಜ್ವಾಲಿಯ ಕಿಡಿಗಳ ನೇತ್ರ ಸ್ಫುರಣದಿ ಪುಟ ನೆಗೆದು ಧಟ್ ಧಿಟ್ ಗಡಕ್ಕೆ ಧಡ್ ಧಡ ಎಂದೊಡೆದು ಸಿಡಿದೆರಡು ತುಂಡಾಗಿ ಪೊಡವಿಗೆ ಘಡ ಘಡ ಘಡನೆ ಕುಲ ಶೈಲಿಗಳು ಮಡಗೆದು ಭಪ್ಪು ಭಪ್ಪರೆ ಇಂಥ ಕಡುಬಿಡು ಭೀಕರತ್ವ ನಿಮ್ ಗುಡಿ ಗುಡಿಸುತ್ತ ಸಡಗರ ನಿಮ್ ಸಭಾದ್ಗಡಿಗೆ ಬಂದ ದೃಢಬಲ ಪರಾಕ್ರಮಿಗಳ ಎದುರಿನಲ್ಲಿ ನಿಂತು ನಡುಗದೆ ವಿಚಾರ ಮಾಡಪ್ಪ ಮಾನವ ನಿನ್ನ ನಾಮಾಂಕಿತವೇನು ತಳ ಮಾಡಿದೆ ಕೇಳುವಂತವ ನಾವು. ಆಗ ಸಾರಥಿ ತನ್ನ ಮಾತು ಹೇಳ್ತಾನೆ. ಆಮೇಲೆ ಬಳಿರೈಯರೈ ಸಾರಥಿ ನಾವುದಾರಂದರೆ ಎಲ್ಲ ಭುಜತ್ಕಾರಕ್ಕೆ ಅಜಾಂಡವು ನಡಿಗಿತು ಅಜಹರಿಗಳು ಧಜವಿಜಗೊಂಡರು ಹೆಂಜಡಿಯ ರುದ್ರನು ಮೆಚ್ಚಿ ಪ್ರತ್ಯಕ್ಷರಾಗಿ ಅಚ್ಚಳಿಯದ ವರವಂ ಕೊಟ್ಟನು. ವಜ್ರಧರ ಇಂದ್ರನು ಬೆದರಿ ಬೆಂದು ಬೆಂಡಾದನು. ಎಲಾ ಸಾರಥಿ, ಎನ್ನ ಕುಡಿಮೀಸೆಯ ಘಟನಕ್ಕೆ ತಡೆಯಲಾರದೆ ಜಡಮತಿಗಳಾದ ಅಷ್ಟ ದಿಕ್ಪಾಲಕರಡಗಿದರೂ ದೇವತೆಗಳು ಬೆದರಿದರು. ಎಲೈಯನ್ನ ಸಿಂಹಧ್ವನಿಗೆ ಅಷ್ಟಕುಲ ಪರ್ವತಗಳು ಧಡ್ ಧಡ ಎಂದೊಡೆದು ಸಿಡಿದು ಪುಡಿಯಾದವು. ಇದು ಅಲ್ಲದೆ ಕೈಲಾಸ ಪ್ರಮತರು ಫಳ ಫಳನೆ ಕೈ ಚಪ್ಪಳಿಯನ್ನಿಟ್ಟರು. ಎಲಾ ಸಾರಥಿ, ಎನ್ನ ಬಾಣದ ಜಯಂಕಾರಕ್ಕೆ ಮಂಕುಮತಿಗಳಾದ ಸುರರು ಶರದಿಯಂ ಸೇರಿದರು. ಅಸುರರು ತಮ್ಮ ಭಿಂಕವಂ ತೆರೆದರು. ಅಪ್ಪರೇ, ಎನ್ನ ಖಡ್ಗ ಜಳ್ಪಿಗೆ ಅಂಬರದೋಳ್ ಸಂಭ್ರಮದಿ ಮೆರೆಯುವ ಚುಕ್ಕೆಗಳು ಫಗ ಫಗನೆ ಹಂಬುದಿಗೆ ಬಿದ್ದು ಮಣ್ಮುಖ ಹತ್ತಿದವು. ಎಲಾ ಸಾರಥಿ, ಎನ್ನ ಕೋರ್ಗಣಿಯ ರಭಸಕ್ಕೆ ಶರ್ಪ ಶಯನನು ಮಾರ್ಕಣಿಯನ್ನು ತೊರೆದು ನಾರಮಡಿಯನ್ನುಟ್ಟು ಭೋರ್ಕರಿಯುತ್ತ ಕರ್ಭಾರಿಯ ಪರಿತರ ಚರಳಕ್ಕೆರಗಿದನು. ಸಹಸ್ರ ಪಣಿಯಂ ಧರಿಸಿದ ಭೂಮಿಯಂ ಪತ್ತ ವಾಸುಕಿಯ ಕಂಠದೋಳ ಅವಿತುಕೊಂಡನು. ಎಲಾ ಸಾರಥಿ, ಇಂಥ ಭೀಕರದಿ ಮೆರೆಯುತ್ತಾ ಕಾಕುಮುನಿ ಕುಲವಂ ನಾಶ ಮಾಡುತ್ತಾ ಪರಬ್ರಹ್ಮ ಪರಮಾತ್ಮನ ಒಲಸಿ ಮರಣವಿಲ್ಲೆಂಬ ವರವಂ ಪಡೆದು ಅಲಲಲಲ ಅಷ್ಟ ದಿಕ್ಪಾಲಕರನ್ನು ಕಟ್ಟಿ ಕಟ್ಟಿಗೆ ನೆನೆಸಿ ಸೃಷ್ಟಿಯೋಳು ಮೆರೆಯುವ ಬ್ರಹ್ಮಕುಲ ಸಂಜಾತ ಕೈಕೇಶಿನ ಸಂಭೂತ ಮಂಡೋದರಿಯ ಪ್ರಾಣನಾಥ ಕುಂಭಕರ್ಣನ ಅಗ್ರಜಾತ ಭಪ್ಪು ಭಪ್ಪರೆ ಈ ಲಂಕಾಪುರಿ ಸಿರಿ ಸಾಮ್ರಾಜ್ಯ ಲಕ್ಷ್ಮಿಯಂ ಕೈಪಿಡಿದಾಳ್ಪ ರಾಕ್ಷಸಕುಲ ಚಕ್ರೇಶ್ವರ ರಾವಣ ಸುರ ಮಹಾರಾಜನಂದ ಜಯವೀರ್ಯಂ ಧಡ್ ಧಡನೆ ಬಡಿಸುವಂತ ನಾಗಸೂತ ಸುವರ್ಣ ವಿಖ್ಯಾತ. ಇಷ್ಟೆಲ್ಲ ಅಂದ್ರೆ ಒಂದು ಕಠಿಣವಾದ ಸಂಭಾಷಣೆ, ಪ್ರಾಸಬದ್ಧತೆ, ಎಲ್ಲ ಮಹಾಪ್ರಾಣಗಳಿಂದಲೇ ತುಂಬಿರತಕ್ಕಂಥ ಶಬ್ದಗಳು, ಇವನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಹೇಗೆ? ಇದ್ರ ಮಧ್ಯೆ ನೀವು ಇವನ್ನೆಲ್ಲ ಹೇಗೆ ಪ್ರಾಕ್ಟೀಸ್ ಮಾಡ್ತೀರಿ ಅಂತ? ಗುರುಗಳು ಎಲ್ಲ ನಾವು ಮಾತು ಕಲಿತ ಸರ್, ಮಾತು ಕಲಿತ ಮೇಲೆ ಈ ಶಬ್ದ ಈ ಥರ ಹೇಳ್ಬೇಕು, ದೊಡ್ಡ ಶಬ್ದ ಸಣ್ಣ ಶಬ್ದಗಳ ಬಗ್ಗೆ ಗಮನ ಕೊಡುವಂಥ ನಮ್ಮ ಗುರು ಹಿರಿಯರು ಭಾಳ ಇಲ್ಲೇ ಅದರ ಸರ್, ಭಾಳ ಹೇಳ್ಕೊಟ್ರು. ಅದ್ರ ಮಾತು ನಮಗೆ ಬೆಳೆತೆ ಬೆಳೆತೆ ಗೊತ್ತಾಯ್ತು ಸರ್. ಆ ಕುಣಿಬೇಕಾದ್ರೆ ತಾಳ ಪ್ರಕಾರ ಕುಣಿಬೇಕು. ಈ ಮಾತಿನ ಮಧ್ಯೆ ನಾವು ಪೆಟ್ಟು ಕೊಡ್ತೀವಿ ಸರ್ ಜಾಸ್ತಿ, ದಡ್ ದಡ ಪೆಟ್ಟು ಕೊಡಂತ ಅದನ್ನೆಲ್ಲ ಕಲಿಸಿಕೊಟ್ರು ಸರ್ ಹಿರಿಯರು ನಿಂತ್ಕೊಂಡು. ಆದ್ರೆ ನಾವು ಹಿರಿಯರು ನಿಂತು ಕಲಿಸಿಕೊಟ್ಟ ಮೇಲೆ ಇದು ನಮ್ಮ ಹತ್ರ ಕೂತ್ಕೊಳ್ಳಿ ಸರ್. ನಾವು ಈಗ ನಮ್ಗಿಂತ ಚಿಕ್ಕವ್ರಿಗೆ ನಾವು ಕಲಿಸ್ತಾರೆ ಸರ್. ಈಗ ಅಟ್ಟಗಳೇ ಮುರಿದೋಗ್ತಿದ್ವಂತೆ. ಹೌದು ಸರ್, ನಮ್ಮೂರಲ್ಲಿ ಆಗಿತ್ತು ಸರ್. ನಮ್ಮ ಪಕ್ಕದಲ್ಲಿರೋರು ಒಬ್ರು ಆರಿದ್ರೆ ಬಿದ್ದರು ಸರ್ ಅಲ್ಲಿ, ಏನಾಗ್ಲಿಲ್ಲ ದೇವ್ರದ ಈ ತರ ಆಗಿದೆ ಸರ್. ಅಂದ್ರೆ ಕುಣಿಯುವಾಗ ಹೆಜ್ಜೆ ಹಾಕುವಾಗ ಅಟ್ಟಗಳೆಲ್ಲ ಕಿತ್ಕೊಂಡು ಅಲ್ಲಿಗೆಗಳೆಲ್ಲ ಮುರಿತಿದ್ವಂತ. ಅಲ್ಲಿಗೆ ಮುರಿದ ಸರ್. ಇದಕ್ಕೆ ಸೊಂಟ ಕಂಠ ಗಟ್ಟಿರೋರು ಮಾತ್ರ ಬಯಲಾಟಕ್ಕೆ ಬರ್ಬೇಕು ಸರ್. ಸೊಂಟ ಕಂಠ ಗಟ್ಟಿರೋರು ಮಾತ್ರ ಬಯಲಾಟದಲ್ಲಿ ಬರ್ಬೇಕು. ಯಾಕಂದ್ರೆ ನನ್ನ ಅನುಭವ ಸರ್, ನಾನು ಪೌರಾಣಿಕ ನಾಟಕದಲ್ಲಿ ಮಾಡಿದ್ದೀನಿ, ಸಾಮಾಜಿಕ ನಾಟಕದಲ್ಲಿ ಮಾಡಿದ್ದೀನಿ, ದೊಡ್ಡಾಟದಲ್ಲಿ ಜಾಸ್ತಿ ಮಾಡಿದ್ದೀನಿ ಸರ್. ಒಂದ್ಸಾರಿ ಇಲ್ಲಿ ಕಂಸಾಗರ ಅಂತ ಒಂದು ಗ್ರಾಮ ಸರ್, 8 ದಿವಸ ರಾಮಾಂಜನ ಯುದ್ಧ, ನಾವು ಒಂದು ಸಾರಿನೂ ದೇವತೆ ಪಾತ್ರ ಮಾಡಿಲ್ಲ ಸರ್, ಬರೀ ರಾಕ್ಷಸ ಪಾತ್ರ ಮಾಡಿದವು. ಅನು ಆಂಜನೇಯ ಪಾತ್ರ ಯಾರಿಗೆ ನೀಗ್ತಾ ಇಲ್ಲ ಅಂತ ನಮ್ಮೂರಿಗೆ ಬಂದ್ರು ಸರ್, ನಮ್ಮ ಹಿರಿಯರ ಹತ್ರ ಬಂದ್ರು. ಅವ್ರು ಹೇಳಿದ್ರು 8 ದಿನದಲ್ಲಿ ಕಲಿಯಿರ್ತಕ್ಕಂಥ ಹುಡುಗಂದ್ರೆ ಇವನೊಬ್ಬನೇ, ಇವರು ಕರೆಸಿ ಹೇಳಿದ್ರು ಸರ್. ಆಯ್ತು ಅಂತ ನನ್ನ ಸದಾ ಅವ್ರು ಬೆನಿ ನಿಂತ್ಕೊಂಡ್ರು, ಬುಕ್ಕ ಕೊಟ್ರು, ಕಲ್ತ್ಕೊಂಡು ಮಾಡಿ ಬಂದೆ ಸರ್. ಏನು ಓದಿದ್ರಿ ಪ್ರಣೇಶ್? 5ನೇ ಕ್ಲಾಸ್ ಫೇಲ್ ಆಗಿದ್ದೀನಿ ಸರ್. ನಾನು 5ನೇ ಕ್ಲಾಸ್ ಫೇಲು. ಆದ್ರೆ ದೊಡ್ಡ ದೊಡ್ಡ ಸಂಭಾಷಣೆ ಬಯಲಾಟದ ಮಾತುಗಳನ್ನೆಲ್ಲ ಹೇಳ್ತೀವಿ ಸರ್, ಅದನ್ನ ಕನ್ನಡ, ಅದರಿಂದ ನಾ ಬಯಲಾಟದ ಪಾತ್ರ ಮಾಡಿದ್ರಿಂದ ನಾ ಸ್ವಲ್ಪ ಕನ್ನಡದ ಸ್ವಲ್ಪ ಶಬ್ದ ಜ್ಞಾನ ಉಳ್ಕೊಂಡ ಸರ್. ಈ ಬಯಲಾಟ ಕಲೆ ಕಲಿಯೋದಕ್ಕಾಗಿನೇ ಅಲ್ಲಲ್ಲಿ ಹೋಗಿದ್ರಿ ನೀವು? ಹೋಗಿದ್ದೆ ಸರ್. ಎಲ್ಲೆಲ್ಲಿ ಹೋಗಿದ್ರಿ? ದಾವಣಗೆರೆಯಲ್ಲಿ ಒಂದ್ಸಾರಿ ಮಾಡಿ ಬಂದೆ ಸರ್, ಕುವೆಂಪು ಕಲಾಮಂದಿರದಲ್ಲಿ. ಅಲ್ಲಿ ಕಲ್ತಿದ್ರಿ? ಅಲ್ಲಿ ಹೋಗಿ ಇಲ್ಲಿ ನಮ್ದು ಒಂದು 10 ನಿಮಿಷದ ರಾವಣಂದು ನೀನೇ ಕಲ್ಪನೆ ಮಾಡಿಕೊಂಡು ಅದನ್ನ ಏಕಪಾತ್ರ ಅಭಿನಯ ಮಾಡಂತ ಹೇಳಿದ್ರು ಸರ್. ರಾಜ್ಯಮಟ್ಟ ಕಾರ್ಯಕ್ರಮ ಅಲ್ಲಿ ಮಂಜಮ್ಮ ಜೋಗತಿ ಅವರು ಉದ್ಘಾಟನೆ ಬಂದಿದ್ರು ಸರ್. ಅವ್ರ ಹತ್ರ ಅಲ್ಲಿ ಕಾರ್ಯಕ್ರಮ ಮಾಡಿ ಬಂದ್ರು ಸರ್. ಹೂನಡಿಗಲಿಯಲ್ಲಿ ರಂಗಭಾರತಿಯಲ್ಲಿ ಇವರು MP ಪ್ರಕಾಶ್ ಅವರು ಮಾಡ್ಯಾರ ಸರ್, ಅದರಲ್ಲಿ ಅವರು ಸರಿ ಕೊಟ್ಟಿದ್ರು ಸರ್. ಅಲ್ಲಿ ಮಾಡಿ ಬಂದಿನಿ. ಒಂದ್ಮೇಲೆ ಮುಂಡ್ರಿಗೆ ಸಹ ಮಾಡಿದ್ವಿ ಸರ್, ಪ್ರದರ್ಶನ ನೀಡಿದಿರಲ್ಲ ಸರ್, ಕಾರ್ಯಕ್ರಮ ಕೊಟ್ಟಿದ್ದೆ ಸರ್. ಅಲ್ಲ, ಎಲ್ಲೋ ಒಂದು ವರ್ಷ ನೀವು ಡಿಪ್ಲೊಮೋ ಈ ತರ ಬಯಲಾಟ ಕಲೆ ಕಲ್ತೀರಿ ಅಂತ ಅದನ್ನು ನಾನು 10ನೇ ಕ್ಲಾಸ್ ಪಾಸ್ ಆಗ್ಬೇಕಂತ ಕೇಳಿದ್ರೆ ಸರ್, ಅದನ್ನ ಓಪನ್ ಯೂನಿವರ್ಸಿಟಿಯಲ್ಲಿ ಪಾಸ್ ಮಾಡಿಸಿಕೊಂಡು ಹಚ್ಚಿದ್ದೆ ಸರ್. ಹಚ್ಚಿ ಅದನ್ನ ಡಿಪ್ಲೊಮೋ ಕೋರ್ಸ್ ಮುಗಿಸಿದ್ದೆ ಸರ್. ಓಹೋಹೋ, ಬಯಲಾಟದ ಡಿಪ್ಲೊಮೋ ಕಲೆಯನ್ನು ಮಾಡಿದಿರಿ. ಜನಪ ವಿಶ್ವವಿದ್ಯಾಲಯದಲ್ಲಿ ಒಂದು ಡಿಪ್ಲೊಮೋ ಕೋರ್ಸ್ ಮಾಡಿದ್ದೀನಿ ಸರ್. ಅದಕ್ಕೋಸ್ಕರ ಮಾಡಿದೆ. ನನಗೆ ಅವಾಗ ಚಿಕ್ಕವನಿದ್ದಾಗ ಶಾಲೆ ಬೆಲೆ ಗೊತ್ತಾಗಲಿಲ್ಲ ಸರ್, ಇವು ಗೊತ್ತಾಯ್ತು ಸರ್. ಶಾಲೆ ಕಲ್ತಿದ್ರೆ ನಾವು ಏನು ಮಾಡ್ಬೋದಿತ್ತು ಅಂತ. ಆದರೂ ಜನಪದ ಕಲಾವಿದರು ಶಾಲೆಯ ಮೆಟ್ಟಿಲುಗಳನ್ನು ಹತ್ತದೇ ಇದ್ದರೂ ತಮ್ಮ ಈ ಕಲೆಗಳನ್ನೆಲ್ಲ ಉಳಿಸ್ಕೊಂಡು ಬಂದಿದ್ದರು. ಒಳ್ಳೆಯದು ಪ್ರಾಣೇಶ್ ಮೇಟಿಯವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿ, ಅದರಲ್ಲೂ ಮುಖ್ಯವಾಗಿ ತರಕಾರಿ ಬೆಳೆಗಳ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ರಿ, ಜೊತೆಗೆ ತಮ್ಮ ಬಯಲಾಟ ಕಲೆಯ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ರಿ. ಧನ್ಯವಾದಗಳು, ನಮಸ್ಕಾರ. ನಿಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ಇದುವರೆಗೆ ತರಕಾರಿ ಕೃಷಿ ಅನುಭವದ ಕುರಿತು ಕೊಪ್ಪಳ ತಾಲೂಕು ಲೇಬಗಿರಿ ಗ್ರಾಮದ ಶ್ರೀ ಪ್ರಾಣೇಶ್ ಮೇಟಿಯವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ರೈತ ಬಾಂಧವರೇ, ಬೇಸಿಗೆಯ ಬಿಸಿಲು ಏರಿದಂತೆಲ್ಲ ನಮ್ಮ ಎಮ್ಮೆಗಳು ನೀರು ನಿಲ್ಲುವ ಸ್ಥಳಗಳಲ್ಲಿ ಈಜಾಡಿ ಹೊರಳಾಡೋದು ಸರ್ವೇ ಸಾಮಾನ್ಯ. ಹಸುಗಳಂತೆ ಎಮ್ಮೆಗಳು ಬಿಸಿಲಿನ ತಾಪವನ್ನು ತಡೆದುಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಎಮ್ಮೆಗಳಿಗೆ ವಿಶೇಷ ಕಾಳಜಿಯನ್ನು ವಹಿಸೋದು ಕೂಡ ಬಹಳ ಮುಖ್ಯ. ಇಲ್ಲವಾದಲ್ಲಿ ಅವುಗಳ ಹಾಲಿನ ಉತ್ಪಾದನಾ ಮಟ್ಟ ತೀರಾ ಕಡಿಮೆ ಆಗುತ್ತೆ. ಕುಡಿಯಲು ಸಾಕಷ್ಟು ಸ್ವಚ್ಛವಾದ ಹಾಗೂ ತಂಪಾದ ನೀರನ್ನು ಕೊಡಬೇಕು. ಸಾಕಷ್ಟು ಗಿಡಗಳನ್ನು ನೆಟ್ಟು ಬೆಳೆಸಿ, ಇಲ್ಲವೇ ಕೊಟ್ಟಿಗೆಗಳನ್ನು ನಿರ್ಮಾಣ ಮಾಡಿ ಎಮ್ಮೆಗಳಿಗೆ ನೆರಳು ಸಿಗುವಂತಹ ಸ್ಥಳಗಳಲ್ಲಿ ಕಟ್ಟು ಹಾಕಬೇಕು. ಅದರಲ್ಲೂ ಮಧ್ಯಾಹ್ನದ ಬಿಸಿಲು ಹೆಚ್ಚಾದಾಗ ಎಮ್ಮೆಗಳನ್ನು ತಂಪಾದ ಜಾಗದಲ್ಲಿ ಕಟ್ಟುವುದು ಬಹಳ ಉತ್ತಮ. ಇಲ್ಲ ಅಂದರೆ ಮಧ್ಯಾಹ್ನದ ಸಂದರ್ಭದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿರುವಂತಹ ಕಡೆ, ಅಂದರೆ ಕೆರೆಗಳು, ಹೊಂಡಗಳಲ್ಲಿ ಬಿಡುವುದು ಉತ್ತಮ. ಅಂತಹ ಅನುಕೂಲತೆ ಇಲ್ಲ ಅಂತ ಹೇಳಿದ್ರೆ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈಯನ್ನು ತೊಳಿಬೇಕು, ಇಲ್ಲವೇ ನೀರನ್ನು ಅವುಗಳ ಮೇಲೆ ಸಿಂಪಡಿಸಬೇಕು. ಎಮ್ಮೆಗಳಿಗೆ ಸಾಧ್ಯವಾದಷ್ಟು ಹಸಿರು ಮೇವನ್ನು ಅಥವಾ ರಸಮೇವನ್ನು ಕೊಡಬೇಕು. ತಂಪಾದ ವೇಳೆಯಲ್ಲಿ ಬೆಳಗ್ಗೆ, ಸಾಯಂಕಾಲ ಹಾಗೂ ರಾತ್ರಿ ಅವುಗಳಿಗೆ ಮೇವು ನೀಡೋದು ಉತ್ತಮ. ಒಂದು ವೇಳೆ ಹೊರಗಡೆ ಮೇಯಲು ಬಿಡುವಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಅಥವಾ ಸಾಯಂಕಾಲ ಅವುಗಳನ್ನು ಮೇಯೋದಕ್ಕೆ ಬಿಡೋದು ಸೂಕ್ತ. ಉರಿ ಬಿಸಿಲಿರುವಾಗ ಎಮ್ಮೆಗಳು ಹೊಟ್ಟೆ ತುಂಬ ಮೇವನ್ನು ತಿನ್ನೋದಕ್ಕಾಗಲ್ಲ. ಬಯಲು ಸೀಮೆಯಲ್ಲಿ ಸಹ ಹೈನುಗಾರರು ತಮ್ಮ ಜಾನುವಾರುಗಳಿಗೆ ಗಿಡಮರಗಳ ಎಲೆಗಳನ್ನು ಮೇವಾಗಿ ಉಪಯೋಗಿಸ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಕೃಷಿಗೆ ಸೂಕ್ತ ಅಲ್ಲದೆ ಇರತಕ್ಕಂತಹ ಭೂಮಿಗಳಾದ ಬಂಜರು, ಕಡಿದಾದ ಪ್ರದೇಶ, ಗುಡ್ಡಗಾಡು, ಸವಳು, ಜವಳು ಮತ್ತು ಪ್ರತಿಕೂಲ ವಾತಾವರಣಗಳಲ್ಲಿ ಮರಗಳ ಎಲೆಗಳಿಂದ ಮೇವನ್ನು ಒದಗಿಸಬಹುದು. ಮಳೆ ಬರದೆ ಬರಗಾಲ ಬಿದ್ದಂತಹ ಪರಿಸ್ಥಿತಿಯಲ್ಲಿ ಮರಗಳ ಎಲೆಗಳೇ ದನಕರುಗಳು ಬದುಕೋದಕ್ಕೆ ಸಹಕಾರಿಯಾಗ್ತವೆ. ಮೇವಿನ ಬೆಳೆಗಳ ಬೇಸಾಯಕ್ಕೆ ಬೇಕಾದಂತಹ ಸಾಮಗ್ರಿಗಳಾದ ಗೊಬ್ಬರ, ನೀರು, ಆಳುಕಾಳಿನ ಖರ್ಚು ಇತ್ಯಾದಿಗಳು ಈ ನಿಸರ್ಗದಲ್ಲಿ ಬೆಳೀತಕ್ಕಂತಹ ಮರಗಿಡಗಳಿಗೆ ಅವಶ್ಯಕತೆ ಇರೋದಿಲ್ಲ. ಆದರೆ ಮರಗಳ ಎಲೆ ಮೇವಿನಲ್ಲಿ ಜಾನುವಾರುಗಳಿಗೆ ಜೀರ್ಣವಾಗದೇ ಇರತಕ್ಕಂತಹ ಲಿಗ್ನಿನ್ ಎನ್ನುವಂತಹ ಅಂಶ ಮತ್ತು ಕೆಲ ಹಾನಿಕಾರಕ ಪದಾರ್ಥಗಳು ಇರೋದ್ರಿಂದ ದನಕರುಗಳಿಗೆ ಹೊಟ್ಟೆ ತುಂಬ ಇಂತಹ ಮೇವನ್ನು ನೀಡಬಾರದು. ಬರಗಾಲದಂತಹ ಪರಿಸ್ಥಿತಿಗಳಲ್ಲಿ ಒಟ್ಟು ಆಹಾರದ ಬೇಡಿಕೆಗೆ 10% ಪ್ರಮಾಣದಲ್ಲಿ ಮಾತ್ರ ಎಲೆ ಮೇವನ್ನು ನಾವು ಮಿಶ್ರಣ ಮಾಡಿ ತಿನ್ನಿಸಬಹುದು. ಹಾಗೆ ಕೆಲವೊಂದು ಮರಗಿಡಗಳ ಬೆಳೆಗಳನ್ನು ನಮ್ಮ ಜಮೀನಿನ ಬದುಗಳಲ್ಲಿ ಅಥವಾ ಬೇಲಿಯ ಸುತ್ತ ಹಾಕೋದ್ರಿಂದ ಇಂತಹ ಬರಗಾಲದಲ್ಲಿ ನಾವು ಮೇವಿನ ಅಭಾವವನ್ನು ತಪ್ಪಿಸಬಹುದು. ಸುಬಾಬುಲ್ ಗಿಡ, ಇದು ಮೇವಿಗೆ ಬಹಳ ಉತ್ತಮವಾದ ಸಸ್ಯವಾಗಿದೆ. ಹಾಗೆ ಕುದುರೆ ಮೆಂತೆ, ಶಿವಾರಿ, ಕೀಜರಿ, ಆರ್ದು, ಔಗಸ್ತಿ ಈ ರೀತಿಯಾದಂತಹ ಸಸ್ಯಗಳನ್ನು ನಾವು ಬೇಸಿಗೆಯ ಸಂದರ್ಭದಲ್ಲಿ ಬದುಗಳಲ್ಲಿ ಅಥವಾ ಬೇಲಿಗಳಲ್ಲಿ ಬೆಳೆದು ಬೇಸಿಗೆಯ ಸಂದರ್ಭದಲ್ಲಿ ಮೇವಿನ ಅಭಾವವನ್ನು ತಕ್ಕಮಟ್ಟಿಗೆ ಕಡಿಮೆ ಮಾಡಬಹುದು. ಬೇಸಿಗೆಯಲ್ಲಿ ಎಮ್ಮೆಗಳು ಸರಿಯಾಗಿ ಬೆದೆಯ ಲಕ್ಷಣವನ್ನು ತೋರಿಸೋದಿಲ್ಲ. ಹಾಗಾಗಿ ಬೆದೆ ಲಕ್ಷಣವನ್ನು ರಾತ್ರಿ ವೇಳೆ ಎಮ್ಮೆಗಳು ಮಲಗಿದಾಗ ಅಥವಾ ಕುಳಿತಿದಾಗ ಗಮನಿಸಿದರೆ ಉತ್ತಮ. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ರೈತ ಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್.